ಪ್ರಧಾನ ಸಚಿವ ಆರ್ ಅಶೋಕ. ಹಾಲು ಒಕ್ಕೂಟಕ್ಕೆ ಕ್ಷೀರ ಪೂರೈಸುವ ರೈತರಿಗೆ ಸಹಾಯಧನ ನೀಡುವ ಕರ್ನಾಟಕದ ಕ್ರಮಕ್ಕೆ ಕೇಂದ್ರದ ಶ್ಲಾಘನೆ. ಹಾಗೂ ನಾಳೆ ಆಕಾಶವಾಣಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯಾ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:51:05. ಇನ್ನು ಮುಂದೆ ಕೇಳಿ ದೇಶಭಕ್ತಿಗೆ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈನ್. ಔರ್ ಇಸ್ಸೇ COVID-19 ಹೋನೆಗಾರಿ ಔರ್ ಮದದ್ ಕೇ ಲಿಯೇ ಟೋಲ್ ಫ್ರೀ ನಂಬರ್ 1800-1123-56 ಪರ್ ಕಾಲ್ ಕರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಿತ್ ಮೇ ಜಾರಿ. ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ದೊಡ್ಡರಂಗೇಗೌಡರ ರಚನೆ, ರತ್ನಮಾಲಾ ಪ್ರಕಾಶ್ ಹಾಗೂ ಪುಣ್ಯದ ಪೂರ್ವದಿ ಗಂಗದಿ ನವವರುಣೋದಯ ಇದುವರೆಗೆ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ಪ್ರಕಟಣೆಗಳು. ಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1,000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನಕುಂಭ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ ಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿ? ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಾವಿದನ್ನ ಪ್ರತಿದಿನ ಕೂಡ ಯಾವ್ದನ ಒಂದು ರೂಪದಲ್ಲಿ ಬಳಸ್ತಲೇ ಇರ್ತೀವಿ. ನಮ್ಮ ರೈತರು ಬಾಂಧವರು ಕೂಡ ಈ ಒಂದು ಬೆಳೆಯನ್ನ ಹೆಚ್ಚು ಬೆಳೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ಇವತ್ತು ಸಾಕಷ್ಟು ಇಳುವರಿ ಕೊಡುವಂತಹ ತಳಿಗಳು, ಹೈಬ್ರಿಡ್ಗಳು ಬಂದಿರುವಂತಹದ್ದು, ಮತ್ತೆ ಈ ಸಂಸ್ಕರಣಾ ಕೈಗಾರಿಕೆಯಲ್ಲೂ ಕೂಡ. ಅಲ್ಲಿಗೆ ಈ ಟೊಮ್ಯಾಟೊ ಬೆಳೆಯ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಟೊಮ್ಯಾಟೊ ನಮ್ಮ ದೇಶದ ಮತ್ತು ರಾಜ್ಯದ ತುಂಬಾ ಜನಪ್ರಿಯ ತರಕಾರಿ ಬೆಳೆ, ಮತ್ತೆ ಆರ್ಥಿಕವಾಗಿದೆ. ಅತ್ಯಂತ ಹೆಚ್ಚು ಇಳುವರಿ ಕೊಡುವಂತಹ ತರಕಾರಿ ಬೆಳೆ ಅಂದ್ರೆ ಅದು ಟೊಮ್ಯಾಟೊನು ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 62,000 ಹೆಕ್ಟೇರ್ ಪ್ರದೇಶಗಳಲ್ಲಿ ವರ್ಷವಿಡೀ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಮತ್ತೆ ಗ್ರಾಹಕರಿಗೆ ಅದು ಸಿಗುತ್ತಾ ಇದೆ. ಮತ್ತೆ ತಾವು ಈಗಾಗಲೇ ಹೇಳಿದ ಹಾಗೆ ಇದನ್ನೇ ಅನೇಕ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇದ್ದಾರೆ ಅನೇಕ ಪದಾರ್ಥ. ಇವೆಲ್ಲ ಕಾರಣಗಳಿಂದ ಇದು ತುಂಬಾ ಜನಪ್ರಿಯ ತರಕಾರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೈತರು ಇದನ್ನು ಬೆಳೀತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ಬಿಟ್ಟು, ಆದರೂ ಇದಕ್ಕೆ ಸಾಧಾರಣವಾಗಿ ಮಾರುಕಟ್ಟೆಯಲ್ಲಿ ಒಂದು ಉತ್ತಮವಾದಂತಹ ಬೆಲೆ ಇದ್ದೇ ಇರುತ್ತೆ ಅಂತಾನೆ ಹೇಳಬಹುದು. ಸಾಧಾರಣ ಬೆಲೆ ಇದ್ದೇ ಇರ್ತದೆ, ಬಟ್ ಅವಾಗ ಇವಾಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಹಾಸನ, ಬೆಲ್ಗಾಮ್, ಧಾರವಾಡ, ಹಾವೇರಿ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಬೆಳೆಸಿದ್ದಾರೆ, ಮತ್ತೆ ಇತರ ಜಿಲ್ಲೆಗಳಲ್ಲಿ ಸಹ ಅಲ್ಪ ಸ್ವಲ್ಪ. ಈ ಒಂದು ಟೊಮ್ಯಾಟೊ ಬೇಸಾಯಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತೀರಿ? ಟೊಮ್ಯಾಟೊ ಇದು ಉಷ್ಣವಲಯದ ಬೆಳೆ. ತಾವು ಅಥವಾ ನಾನು ಈಗಾಗಲೇ, ಅದು ಒಂದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಬಹುದು. ಇನ್ನು ಮಣ್ಣು ಹೇಗಿರಬೇಕಾಗತ್ತೆ ಅಂತಾರೆ ಟೊಮ್ಯಾಟೊ ಬೇಸಾಯಕ್ಕೆ? ಒಂದು ಮುಖ್ಯವಾದ ಒಂದು ತತ್ವ ಏನಿದೆ ಅಂತಂದ್ರೆ, ಟೊಮ್ಯಾಟೊಗೆ ಟೊಮ್ಯಾಟೊ ತುಂಬಾ ಚೆನ್ನಾಗಿ ಬೆಳೀತದೆ, ಆದರೆ ನೀರು ಮಡುಗಟ್ಟುವಂತಹ ಮತ್ತು ತುಂಬಾ ಜಿಗುಟಾಗಿರುವಂತಹ ಕಪ್ಪು ಭೂಮಿಗಳು, ಇಂತಹ ಭೂಮಿಗಳಲ್ಲಿ ಅಷ್ಟಾಗಿ ಚೆನ್ನಾಗಿ ಬೆಳೆಯಲ್ಲ ಟೊಮ್ಯಾಟೊವನ್ನು. ಬೆಳೆಯೋದಕ್ಕಾಗಲ್ಲ, ಬರಲ್ಲ ಅಂತ. ಮತ್ತೆ ಇದನ್ನ ಮಳೆ ಆಶ್ರಿತದಲ್ಲೂ ಕೂಡ ಬೆಳಿಬಹುದೇ? ಹೌದು ಹೌದು, ಕರ್ನಾಟಕ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ, ಮುಖ್ಯವಾಗಿ ಟ್ರಾನ್ಸ್ಲೇಷನಲ್ ಬೆಲ್ಟ್ ಅಂತದಾಗಿರ್ಬೋದು, ಮತ್ತೆ ಇದು ಪಾರ್ಟ್ ಆಫ್ ಶಿವಮೊಗ್ಗ, ಚಿತ್ರದುರ್ಗ, ಹಾಸನ, ಚಿಕ್ಕಮಗಳೂರು, ಇಲ್ಲಿ ಎಲ್ಲ ಅದನ್ನು ಮಳೆ ಆಶ್ರಿತವಾಗಿನೇ ಬೆಳೀತಿದ್ದಾರೆ. ಅಂದ್ರೆ ಈ ಅರೆ ಮಲೆನಾಡು ಪ್ರದೇಶ ಟೊಮ್ಯಾಟೊವನ್ನ ಬೆಳೆಯಲಿಕ್ಕೆ ಲಭ್ಯವಿರುವಂತಹ ತಳಿಗಳು ಯಾವ್ಯಾವ ಅಂತೀರಿ? ಟೊಮ್ಯಾಟೊದಲ್ಲಿ ಇರುವಷ್ಟು ತಳಿಗಳು ಬೇರೆ ಯಾವ ತರಕಾರಿಗಳಲ್ಲಿ ಇಲ್ಲ. ತುಂಬಾ ಹೆಚ್ಚಿನ ಸಂಖ್ಯೆಯ ಸಂಕೀರ್ಣ ತಳಿಗಳನ್ನ ಹೊರಬಿಟ್ಟಿದ್ದಾರೆ. ಮುಖ್ಯವಾಗಿ ಅರ್ಕ ರಕ್ಷಕ್ ಅಂತ ಒಂದು ತುಂಬಾ ಹೆಚ್ಚು ಇಳುವರಿ ಕೊಡುವಂತಹ ಮತ್ತು ಹಲವಾರು ರೋಗ ರುಜಿನಗಳಿಗೆ ನಿರೋಧಕ ಶಕ್ತಿ ಹೊಂದಿದಂತಹ ತಳಿ, ಅದೇ ರೀತಿ ಅರ್ಕ ಸಾಮ್ರಾಟ್ ಅಂತಿದೆ. ಜೊತೆಗೆ ಸಾಮಾನ್ಯವಾದ ತಳಿಗಳು ಕೂಡ ಇದಾವೆ. ಇದೆ ಇದೆ ಅನೇಕ ತಳಿಗಳು, ಓಪನ್ ಪಾಲಿನೇಟೆಡ್ ಅಂತ ಹೇಳಿದ್ರು ನೋಡಿ. ಇದಕ್ಕೆ ನಾವು ಪ್ರತಿ ವರ್ಷ ಅವರು ಕಂಪನಿಯಿಂದನೇ ಬೀಜ ತಗೊಳ್ಬೇಕಾಗಿಲ್ಲ. ರೈತೇಗ ಅರ್ಕ ವಿಕಾಸ್, ಅರ್ಕ ಮೇಘಾಲಿ, ಅರ್ಕ ಅಭಾ ಇವೆಲ್ಲವೂ ಸಹ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರೇ ರಿಲೀಸ್ ಬಿಡುಗಡೆ ಮಾಡಿದಂತ ತಳಿ. ಆ ಋತುಮಾನಕ್ಕೆ ಸರಿ ಹೋಗುವಂತಹ ತಳಿಗಳನ್ನು ಮಾತ್ರ ನಾವು ಆ ಋತುಮಾನದಲ್ಲಿ ಬೆಳಿಬೇಕು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವು ಬೆಳಿಬೇಕಾದ್ರೆ ಉಷ್ಣವನ್ನು ತಡೆದುಕೊಳ್ಳುವಂತಹ ತಳಿಗಳು ಇದ್ರೆ, ಇತ್ತೀಚೆಗೆ ನೋಡಿ ಅನೇಕ ಪ್ರದೇಶಗಳಲ್ಲಿ ಇದನ್ನ ಡ್ರಿಪ್ ಮೂಲಕನೇ ಬೆಳೀತಾ ಇದ್ದಾರೆ. ಅದರಿಂದ ನಾವು ಹನಿ ನೀರಾವರಿ ಮಾಡೋದ್ರಿಂದ ನಾವು ಸ್ವಲ್ಪ ಏರ್ ಮಡಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಏರ್ ಮಡಿ ಮಾಡಿ ಎಲ್ಲ ಸೇಂದ್ರಿಯ ಗೊಬ್ಬರಗಳು, ರಾಸಾಯನಿಕ ಅಂದ್ರೆ ಮೂಲ ಗೊಬ್ಬರಗಳನ್ನ ನಾವು ಕೊಟ್ಬಿಟ್ಟು ಆ ಡ್ರಿಪ್ ಲೈನ್ ಎಳೆದ್ಬಿಟ್ಟು ಅದ್ರ ಮೇಲ್ಗಡೆ ತಮಗೆ ಗೊತ್ತಿರ್ಬೋದು ಮಲ್ಚಿಂಗ್ ಶೀಟ್ ಅಂತ ಇರ್ತದೆ, ಹೊರಗೆ ಅದು ಇರುತ್ತೆ. ಆ ಒಂದು ಅಂತರವನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಅಂದ್ರೆ ಸಾಧಾರಣವಾಗಿ ಮೂಲ ಗೊಬ್ಬರವನ್ನ ತಾವು ಅವಾಗೆ ಕೊಟ್ಬಿಟ್ಟು ಅದಾದ್ಮೇಲೆ ಡ್ರಿಪ್ ಎಳೆದ್ಬಿಟ್ಟು ಮತ್ತೆ ಮಲ್ಚ್ ಹಾಕ್ಬಿಡ್ಬೇಕು. ನಂತರದ ಗೊಬ್ಬರಗಳನ್ನ ನಾವು ರಸಾವರಿ ಮೂಲಕ ಕೊಡ್ತೇವೆ. ಅಂದ್ರೆ ನೀರಿನಲ್ಲಿ ಕರಗೋ? ಹೌದು, ನೀರಲ್ಲಿ ಕರಗುವಂತ ಗೊಬ್ಬರಗಳನ್ನು ಅಲ್ಲೇ ತಾವು ಆರ್ಡರ್ ಕೊಡ್ತಾರೆ. ಅವರು ಯಾವ ತಳಿ ಬೇಕು, ಯಾವ ಋತುಮಾನಕ್ಕೆ ಸರಿ ಹೋಗುವಂತಹ ತಳಿಗಳು ಎಷ್ಟು ಬೇಕು ಅಂತ ಆರ್ಡರ್ ಕೊಟ್ಟಾಗ ಆ ನಿರ್ದಿಷ್ಟ ದಿನದಂದು ಅವರಿಗೆ ಆ ಸಸಿಗಳು ಅಲ್ಲಿ ಲಭ್ಯವಾಗ್ತವೆ. ಹಾಕೋಬೇಕಾಗುತ್ತೆ ಅಂತ. ಮತ್ತೆ ಸಸಿಗಳು ವಯಸ್ಸು ತುಂಬಾ ಇಂಪಾರ್ಟೆಂಟ್. ಹೌದು, ಅದು 20-25 ದಿನಗಳ ವಯಸ್ಸಿನ ಸಸಿಗಳನ್ನು ಮಾತ್ರ ನಾವು ನೆಡಬೇಕು, ಅದು ಒಳಗೆ ಇರಬೇಕಂತ. ಹೌದು ಹೌದು, ಅದೊಂದು ಬಹಳ ಮುಖ್ಯ. ತಾವು ಈಗಾಗಲೇ ತಿಳಿಸಿದಂತೆ 3 ಅಂತರದ ಸಾಲಿನಲ್ಲೇ ಸಾಲಿನಿಂದ ಸಾಲು 3 ಬೆಳೆಯಾಗಿ ಚೆಂಡು ಹೂವನ್ನು ಬೆಳಕೊಳ್ಳೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ? ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅಥವಾ ಕ್ಯಾಪ್ಸಿಕಮ್ ಆಗಿರ್ಬೋದು, ಇವೆಲ್ಲದರಲ್ಲಿ ಕೆಲವೊಂದು ಪ್ರಕಾರದ ಕೀಟಗಳು. ಅದರಿಂದ ನಾವು ಪ್ರತಿ 15-16 ಸಾಲು ಟೊಮ್ಯಾಟೋಗೆ ಒಂದೊಂದು ಲೈನು ಈ ಚೆಂಡು ಹಾಕ್ಬೇಕು, ಮತ್ತೆ ಬಾರ್ಡರ್ಗೆ ಸುತ್ತಲೂ 1-2 ಲೈನ್ ಬಾರ್ಡರ್ಗೆ ಹಾಕ್ಬೇಕು. ಅವ ಕೆಮಿಕಲ್ಸ್ ನ ಸ್ಪ್ರೇ ಮಾಡಬೇಕಿದ್ರೆ ಆ ಚೆಂಡುವಿಗೆ ಸ್ಪ್ರೇ ಮಾಡಬಹುದಾಗಿದೆ, ಯಾಕಂದ್ರೆ ಅದನ್ನಾರು ತಿನ್ನಲ್ಲ. ಅವಾಗ ನಮ್ಮ ಈ ಟೊಮ್ಯಾಟೋಗೆ ಈ ಇದು ಪೆಸ್ಟಿಸೈಡ್ ಲೋಡು ಕಡಿಮೆ ಆಗುತ್ತೆ ಬೇಕಾಗುತ್ತೆ. ಇದೊಂದು ಕಡಿಮೆ ಖರ್ಚಿನ ತಂತ್ರಜ್ಞಾನ ಅಂತ ಹೇಳಬಹುದು, ಪರಿಸರ ಸ್ನೇಹಿ ತಂತ್ರಜ್ಞಾನ ಕೂಡ. ಖಂಡಿತ ಇದನ್ನ ನಾವು ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬಳಸ್ಕೊಳ್ಳಬೇಕಾಗುತ್ತೆ. ನಾನು ಅಥವಾ ತಾವು ನೋಡಿದಾಗೆ ಡ್ರಿಪ್ ಇರಿಗೇಷನ್ ಮತ್ತೆ ಮಲ್ಚಿಂಗ್ ಇದ್ದೇ ಇರುತ್ತೆ. ಅವಾಗಿದ್ದಾಗ ನಾವು ಮಣ್ಣಿಗೆ ಕೊಡಕ್ ಸಾಧ್ಯನೇ ಇಲ್ಲ. ಅದರಿಂದ ನಾವು ಏನೇ ಕೊಡದ ಇದ್ರೂ ಮೇಲ್ಗೊಬ್ಬರವನ್ನ ನಾವು ನೀರ್ ಮೂಲಕ 15 ಒಂದ್ಸಾರಿ ನಾವು ಕೊಡಬೇಕಾಗುತ್ತೆ. ಪ್ರತಿ ಸಾರಿ ಅದು ಹೈಬ್ರಿಡ್ ತಳಿ ಆಗಿದ್ರೆ 10 kg ಸಾರಜನಕ, 6 kg P2O5 ಮತ್ತೆ 15 kg K2O ಇವು ನೀರಲ್ಲಿ ಕರಗುವಂತಹ ಗೊಬ್ಬರಗಳು. ಅಂತ ಗೊಬ್ಬರಗಳನ್ನ ಮಾತ್ರ ನಾವು ರಸಾವರಿಯಾಗಿ ಕೊಡಬೇಕು. ಇದನ್ನ ಎಲ್ಲಿವರೆಗೆ ಕೊಡ್ಬೇಕಂದ್ರೆ ಗಿಡದ ವಯಸ್ಸು 2 ಕೂಡ ಉಳಿಯುತ್ತೆ ಮತ್ತೆ ತುಂಬಾ ಕನ್ವೀನಿಯಂಟ್ ಆಗಿರ್ತದೆ. ಮತ್ತೆ ಕಡಿಮೆ ಗೊಬ್ಬರಗಳನ್ನ ನಾವು ಪರಿಣಾಮಕಾರಿಯಾಗಿ ಕೊಡಬಹುದಾಗಿದೆ. ವೇಸ್ಟ್ ಆಗಲ್ಲ ಗೊಬ್ಬರ, ವೇಸ್ಟ್ ಆಗಲ್ಲ. ತಾವು ಹೇಳಿದಂಗೆ ಕೂಲಿಕಾರ ಕೊರತೆ ಇದ್ದರೆ ನೋಡಿ, ಸೂಕ್ಷ್ಮವಾದ ಬೆಳೆ ಆಗಿರೋದ್ರಿಂದ ನಾವಲ್ಲಿ ಗುದ್ಲಿ ಅಥವಾ ಏನೋ ಸಲಿಕೆ ಆಡಿಸೋದ್ರಿಂದ ಆ ಬೇರುಗಳೆಲ್ಲ ಹಾನಿ ಆಗ್ತಿವೆ. ಅದರಿಂದ ಇಲ್ಲಿ ಯಾವ ಬೇರು ಹಾನಿ ಆಗಲ್ಲ. ಅದರಿಂದ ನಾವು ರಸಾವರಿ ಮೂಲಕ ಅದು ಒಂದು ಸಹ ಅಡ್ವಾಂಟೇಜ್. ಯಾವಾಗ ಮಾಡಬೇಕಾಗುತ್ತೆ ಇದಕ್ಕೆ ಈ ಕ್ರಮ ಬಹು ಮುಖ್ಯ. ಅದಕ್ಕೆ ಒಂದು 2 ಕಾರಣ ಹೇಳ್ತೇನೆ. ಮೊಟ್ಟ ಮೊದಲೇದು ಏನಂತಂದ್ರೆ, ಈ ಟೊಮ್ಯಾಟೊ ಒಂದು ಶಕ್ತಿಹೀನವಾದ ಒಂದು ವೀಕ್ ಪ್ಲಾಂಟ್. ಇದು ತಂತಿ ಉಪಯೋಗಿಸಬಹುದು ಅಥವಾ ದಾರನ್ನು ಉಪಯೋಗಿಸಬಹುದು. ಸಾಮಾನ್ಯವಾಗಿ ಈ ನೀಲಗಿರಿ ಅಥವಾ ಸರ್ವೆ ಮರದ ಕಡ್ಡಿಗಳನ್ನ ದೂರ ದೂರ ನೆಟ್ಬಿಟ್ಟು ಅವೆರಡರ ನಡುವೆ ತಂತಿ ಅಥವಾ ದಾರಗಳನ್ನ ಎಳಿತಾರೆ. ಬೇರೆ ಬೇರೆ ಎತ್ತರದವರೆಗೂ ನಾವು ಕೊಟ್ಟಬೇಕಾಗುತ್ತೆ. ಕೆಲವು ಈ ಡಿಟರ್ಮಿನೇಟ್ ಟೈಪ್ಸ್ ಅಂತ ಇರ್ತವೆ, ತುಂಬಾ ಕುಳ್ವಾಗಿ ಎಂಡ್ ಆಗ್ತಾ ಇರ್ತವೆ, ತಂತಾನೇ ಒಂದು ಪರ್ಟಿಕ್ಯುಲರ್ ಹೈಟ್ಗೆ ಎಂಡ್ ಆಗುತ್ತವೆ. ಇನ್ನು ಸೆಮಿ ಡಿಟರ್ಮಿನೇಟ್ ಅಂತ ಇರ್ತವೆ, 4-6 ಅಡಿವರೆಗೂ ಬೆಳೀತಾ ಇರ್ತದೆ. ಒಂದಲ್ಲಿ ನಾವು ಅಷ್ಟೇ ಎತ್ತರದವರೆಗೂ ನಾವು ಅದನ್ನ ಕಟ್ಟಲೇಬೇಕಾಗುತ್ತೆ. ಅದು ತುಂಬಾ ಇದು ಮುಖ್ಯವಾದ ಒಂದು ಕ್ರಮ, ಶ್ರಮದಾಯಕ ಕೆಲಸ, ತುಂಬಾ ಶ್ರಮ. ಮತ್ತೆ ಅದರಿಂದ ಇದು ಒಂಥರ ವೆಚ್ಚದಾಯಕ ಮತ್ತು ಶ್ರಮದಾಯಕ ಎರಡು ಸಹ ಹೌದು. ಮತ್ತೆ ಇದನ್ನ ರೈತರು ಯಾವುದೇ ಕಾರಣಕ್ಕೂ ತಪ್ಪಿಸೋ ಹಾಗಿಲ್ಲ. ಇನ್ನ ಈ ಒಂದು ಟೊಮ್ಯಾಟೋದಲ್ಲಿ ಸಸ್ಯ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ತಾವು ಈ ಟೊಮ್ಯಾಟೋ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಟೊಮ್ಯಾಟೋಗೆ ಬರುವಷ್ಟು ಕೀಟಗಳು ಬೇರೆ ಯಾವ ಬೇಸಿಗೆಯಲ್ಲಿ ಹೆಚ್ಚಾಗಿ ಬರುತ್ತೆ? ಬೇಸಿಗೆಯಲ್ಲಿ ಇವು 3 ಜಾಸ್ತಿ ಆಗುತ್ತವೆ. ಮತ್ತೆ ಅದಾದ್ರೆ ಇನ್ನೊಂದು ರಂಗೋಲಿ ಹುಳು ಅಂತ ತಾವು ನೋಡಬಹುದು, ಅದು ಎಲೆ ಮೇಲೆ ರಂಗೋಲಿ ಬಿಡಿಸಿದಾಗೆ ಚಿತ್ತಾರವಾಗಿ ಅದು ಹಾನಿ ಉಂಟು ಮಾಡುತ್ತೆ. ಅದು ನಿಮ್ಮ ಹುಳು, ಅದು ಸಾಮಾನ್ಯವಾಗಿ ಇದೇ ಇರುತ್ತದೆ. ಮತ್ತೆ ಕೆಲವೊಂದು ಬಾರಿ ಈ ಬೇರನ್ನೇ ತಿನ್ನುವಂತಹ ಗೊಣ್ಣೆ ಹುಳು ಸಹ ಕಾಣಿಸ್ಕೊಳ್ತದೆ. ಅದು ಗೊಬ್ಬರದ ಮೂಲಕ, ತಿಪ್ಪೆ ಗೊಬ್ಬರದ ಮೂಲಕ ಕಾಂಪೋಸ್ಟ್ ಗಾರ್ ನೋಡಿ, ಸಸಿ ಮಾಡೋದು ರೈತರ ಕೆಲಸ ಅಲ್ಲ. ಆದ್ರೂ ಅಲ್ಲೊಂದು ಒಂದು ತುಂಬಾ ಅಪಾಯಕಾರಿಯಾದ ಒಂದು ರೋಗ ಬರುತ್ತೆ. ಏನಂದ್ರೆ ಎಳೆ ಸಸಿ ಕೊಳೆತ ಅಂತ ಹೇಳ್ಬಿಟ್ಟು ಡ್ಯಾಂಪಿಂಗ್ ಆಫ್ ಆಫ್ ಸೀಡ್ ಲೀಫ್ ಸ್ಪಾಟ್ ಬಂದೇ ಬರುತ್ತೆ. ಅಂದ್ರೆ ಈ ಒಂದು ವಾತಾವರಣದಲ್ಲಿ ಶೈತ್ಯಾಂಶ ಜಾಸ್ತಿ ಇದ್ದಾಗ ಬಂದೇ ಬರುತ್ತೆ ಈ ರೋಗ. ಅದರಿಂದ ನಾವು ಅದನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಬೇಗನೆ ಬರುವ ಅಂಗಮಾರಿ ರೋಗ ಮತ್ತು ತಡವಾಗಿ ಬರುವ ಅಂಗಮಾರಿ ರೋಗ ಅಂತ ಹೇಳಿ ಅರ್ಲಿ ಬ್ಲೈಟ್ ಅಂಡ್ ಲೇಟ್ ಬ್ಲೈಟ್ ಅವು ಸಹ ಬರುತ್ತವೆ. ಮತ್ತೆ ಇದು ಗಿಡಗಳೇ ಒಣಗುವಂತ ಒಂದು ರೋಗ ಇದೆ, ಗಿಡವೇ ಸ್ವರ್ಗ ರೋಗ ಬರ್ಬೋದು. ಒಟ್ಟಾರೆ ಆ ರೋಗ ತಗಲಿದ ಗಿಡ ಒಣಗೋಗುತ್ತೆ, ನೋಡ್ತಾ ಅದು ಒಣಗೋಗುತ್ತೆ. ಮತ್ತೆ ಬೂದಿ ರೋಗವು ಸಹ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಇಲ್ಲೇನಂತಂದ್ರೆ ಬರೀ ನಾವು ರಸಾಯನವನ್ನೇ ಬಳಸಬೇಕಾಗಿ ಅವಲಂಬಿಸಬಾರದು. ಇದ್ರ ಮುಖ್ಯವಾಗಿ ನಾನು ಹೇಳ್ತೇನೆ, ಟೊಮ್ಯಾಟೋದಲ್ಲಿ ಒಂದು ತುಂಬಾ ಒಂದು ಕ್ಲಿಷ್ಟಕರವಾದ ಒಂದು ಸನ್ನಿವೇಶ ಇದೆ. ಟೊಮ್ಯಾಟೊ ಒಂದು ಸಾರಿ ಅದು ಹಣ್ಣಾದ್ಮೇಲೆ ಅದರದ್ದು ಇಳುವರಿ ಸತತವಾಗಿ ಇದ್ದೇ ಇರುತ್ತೆ, ಕೊಯ್ಲು ಸಹ ಸತತವಾಗಿ ಇದ್ದೇ ಇರುತ್ತೆ, ಪ್ರತಿ ವಾರಕ್ಕೆ 2 ಸಾರಿ. ಅದರಿಂದ ತುಂಬಾ ವಿಷಕಾರಿಯಾದ ಅಂತರ್ಗತ ಸಸ್ಯಾಂತರ ಅಂತ ಹೇಳ್ತಾರೆ ನೋಡಿ, ಸಸ್ಯ ಅಂತರ್ಗತ ಅಂದ್ರೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅನ್ನೇ ಅಥವಾ ಫಂಗಿಸೈಡ್ಸ್ ಅನ್ನೇ ಬ್ಯಾಕ್ಟೀರಿಯಾಸೈಡ್ಸ್ ಅನ್ನ ನಾವು ಹೋಗುತ್ತೆ. ಆದ್ರೆ ಸಸ್ಯಾಂತರ್ಗತವಾಗಿದ್ದಾಗ ಅದು ತುಂಬಾ ಕಷ್ಟ ಆಗುತ್ತೆ, ಅಂತದನ್ನೇ ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ನಾವು ಈಗಾಗಲೇ ಹೇಳಿದಾಗೆ ಈ ಸಮಗ್ರ ಕೀಟನಾಶಕಗಳಲ್ಲಿ ಪರೋಪಜೀವಿಗಳು ಮೊಗ್ಗು ಹೂವು ಮತ್ತು ಕಾಯಿಯ ಒಂದು ಹಂತದಲ್ಲಿ ಈ ಕಾಯಿ ಕೊರಿಯೋ ಹುಳ ಬರುತ್ತೆ. ಹೌದಂತ ಅಂತ ಸಂದರ್ಭದಲ್ಲಿ ನಾವು ಟ್ರೈಕೋಗ್ರಾಮ್ ಅಂತಹ ಪರತಂತ್ರ ಜೀವಿಗಳನ್ನು ಕಂಟ್ರೋಲ್ ಮಾಡಬಹುದಾಗಿದೆ. HNPV ಅಂತಾರೆ, SNPV ಅವೆಲ್ಲವೂ ಇವತ್ತಿಗೆ ಲಭ್ಯವಿವೆ. ಅದರ ಫಾರ್ಮುಲೇಷನ್ಸ್ ಎಲ್ಲ ಸಿಗುತ್ತೆ, ಅದನ್ನ ನಾವು ಮಾಡಬೇಕು. ಪ್ಲಸ್ ಜೊತೆಗೆ ನಾವು ಆಕರ್ಷಕ ಇದು ಬೆಳೆಯಾಗಿ ನಾವು ಬಳಸ್ಕೋಬಹುದಾಗಿದೆ. ಅಂದ್ರೆ ಇವೆಲ್ಲ ತಂತ್ರಜ್ಞಾನಗಳನ್ನ ತಿಳ್ಕೊಂಡು ನಾವು ಸಂಯೋಜನೆ ರೀತಿ ಬಳಸ್ಕೋಬೇಕು. ಮತ್ತೆ ಅದೇ ಗೆದ್ಲು ಅಥವಾ ಇನ್ ಕೆಲವು ನೆಮೆಟೋಡ್ಸ್ ಅವೆಲ್ಲ ಸಹ ಕಂಟ್ರೋಲ್ ಬರುತ್ತವೆ, ಅದನ್ನು ಸಹ ಬಳಸಬಹುದಾಗಿದೆ. ಅಂದ್ರೆ ಇವತ್ತು ಸಾವಯವ ರೀತಿಯಲ್ಲಿ ತರಕಾರಿ ಉತ್ಪಾದನೆಗೂ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾಕೆಂದ್ರೆ ಅವು ಒಂದು ರೀತಿಯಲ್ಲಿ ಕೆಲಸ ಮಾಡಲ್ಲ, ನಾನಾ ಬಗೆಯಲ್ಲಿ ಕೆಲಸ ಮಾಡ್ತವೆ. ಒಂದು ರೀತಿಯಲ್ಲಿ ಅವು ಕೀಟಗಳನ್ನು ನಿಯಂತ್ರಣ ಮಾಡಿದ್ರೆ ರೋಗಗಳನ್ನು ನಿಯಂತ್ರಣ ಮಾಡ್ತವೆ. ಪೋಷಣೆ ಅಂತೇಳಿ ಸ್ವಾಭಾವಿಕವಾದ ಒಂದು ನಿಯಂತ್ರಣ ಇರ್ತದೆ ನೋಡಿ ನಿಸರ್ಗದಲ್ಲಿ, ಅದು ಹಾಗೆ ಉಳಿಯುತ್ತದೆ. ನಾವು ಬರೀ ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಬಳಸಿದಾಗ ಆ ನಿಯಂತ್ರಣ ತಪ್ಪಿ ಹೋಗ್ಬಿಟ್ಟು ದೊಡ್ಡ ಗಂಡಾಂತರಗಳು ಉಂಟಾಗುತ್ತೆ. ಮತ್ತೆ ಇವತ್ತು ರಾಸಾಯನಿಕೇತರ ವಿಧಾನಗಳನ್ನ ಬಳಸ್ಕೊಳ್ಳೋದು ಖಂಡಿತ ಒಳ್ಳೇದು, ಬಹಳ ಒಳ್ಳೇದು. ಮತ್ತೆ ಇವತ್ತು ಹಸಿರು ಮನೆಯಲ್ಲೂ ಕೂಡ ಇದು ಬೆಳೀತಾ ಇದಾರಲ್ವೇ? ಹಸಿರು ಮನೆಯಲ್ಲಿ ನಾವು ಬೆಳೆದಾಗ ಅಥವಾ ಈ ಇನ್ಸೆಕ್ಟ್ ಪ್ರೂಫ್ ನೆಟ್ ಅಂತಲ್ಲಿ. ಇನ್ನು ಮುಖ್ಯವಾಗಿ ಈ ಕೊಯ್ಲು ಮಾಡುವಾಗ ಏನ್ ಅಂಶಗಳನ್ನ ನೋಡಿಕೊಂಡು ನಾವು ಕೊಯ್ಲು ಮಾಡಬೇಕಾಗತ್ತೆ? ಕೊಯ್ಲು ಮಾಡ್ಬೇಕಾದ್ರೆ ಮುಖ್ಯವಾಗಿ ಅದು ಹಣ್ಣು ಯಾವ ಹಂತದಲ್ಲಿ ಅದು ಈವನ್ ಹೊರಗಡೆ ಸಹ ಹೋಗ್ತದೆ, ಬಾಂಗ್ಲಾದೇಶ ಶ್ರೀಲಂಕಾ ಅಲ್ಲೆಲ್ಲ ಹೋಗ್ತದೆ. ಅವಾಗ ನಾವು ಅದನ್ನ ಹಣ್ಣಾಗಿದ್ದಾಗ ಕೀಳ್ಬಾರ್ದು. ಪಟ್ಟೆ ಸ್ವಲ್ಪ ಪಟ್ಟೆ ಬಂದ್ರೆ ಸಾಕು, ಅದ್ ಮುಂದೆ ಹಣ್ಣಾಗುತ್ತೆ, ಅದು ಮೂರ್ ನಾಲ್ಕು ದಿನ ಬೇಕು. ಇನ್ನು ಸ್ವಲ್ಪ ಕಲರ್ ಜಾಸ್ತಿ ಬಂದಾಗ ಅದನ್ನ ಲೋಕಲ್ ಮಾರ್ಕೆಟ್ಗೆ ಅಥವಾ ತೀರಾ ಜಾಸ್ತಿ ಬಂದಾಗ ಸ್ವಯಂ ಬಳಕೆಗೆ ಯೂಸ್ ಮಾಡ್ಕೋಬಹುದಾಗಿದೆ. ಮತ್ತೆ ಸಾಗಾಣಿಕೆ ಮಾಡುವಾಗಲೂ ವಿಶೇಷ ಗ್ರೇಟ್ ಅಲ್ಲಿ ಮತ್ತೆ ಡಬ್ಬುಗಳಲ್ಲಿ ಕಾರ್ಡ್ಬೋರ್ಡ್ ಕಾರ್ಟೂನ್ಸ್ ಅಲ್ಲಿ ಇದನ್ನ ಮತ್ತೆ ಇವನ್ ವುಡನ್ ಬಾಕ್ಸ್ ಅಲ್ಲಿ ಅದನ್ನೇ ಪ್ಯಾಕ್ ಮಾಡಿಬಿಟ್ಟು ಒಳಗೆ ಕುಷನ್ ಎಲ್ಲ ಕೊಟ್ಬಿಟ್ಟು ಅದನ್ನ ಸಾಗಾಣಿಕೆ ಮಾಡ್ತಾರೆ. ಇದರಿಂದ ಈ ರೀತಿ ಬದಲಾವಣೆಗಳನ್ನೇ ತುಂಬಾ ರೈತರು ಇವತ್ತಿಗೆ ಅಳವಡಿಸಿಕೊಂಡಿದ್ದಾರೆ. ಅಂದ್ರೆ ನಮ್ಮ ರೈತರು ಸಾಕಷ್ಟು ಶ್ರಮ ವಹಿಸಿ ಬೆಳೀತಾರೆ. ಹೌದು. ಆದ್ರೆ ಈ ಕೊಯ್ಲು ಅಲೆ ಆಗಿರ್ಬೋದು, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ತುಂಬಾ ತಿಳುವಳಿಕೆ ಕಾರ್ಯಾಗಾರಗಳನ್ನ ಮಾಡಿ, ಮತ್ತೆ ಈ ಕೃಷಿ ಮಾರಾಟ ಮಂಡಳಿಯವರು ಅವರು ಸಹ, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ನೋಡಿ ಈ ಕೊಯ್ಲೋತ್ತರ ನಿರ್ವಹಣೆಗೆ ಸಂಬಂಧಿಸಿದಂತ ಸಹಾಯಧನ ಸಿಗುತ್ತೆ ಅವರಿಗೆ. ಕ್ರೇಟ್ಗಳಿಗೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕ್ರೇಟ್ಗಳನ್ನು ವಿತರಿಸ್ತಾ ಇದ್ದಾರೆ ಸಬ್ಸಿಡಿ ರೂಪದಲ್ಲಿ. ಅದರಿಂದ ರೈತರು ಇವನ್ನೆಲ್ಲವನ್ನು ಬಳಸ್ಕೊಳ್ಬೇಕಾಗುತ್ತೆ. ಪೌಡರ್ ಸಹ ಮಾಡ್ತಾ ಇದಾರೆ, ಪೌಡರ್ ಮಾಡಿಬಿಟ್ಟು ಅದನ್ನ ಮುಂದೆ ನಂತರ ಅದನ್ನ ನಾವು ಬಳಸ್ಕೊಳ್ಬಹುದಾಗಿದೆ. ಇವೆಲ್ಲ ಪದಾರ್ಥಗಳು ಇವತ್ತಿಗೆ ಲಭ್ಯವಿದೆ. ಅಂದ್ರೆ ಇವತ್ತು ಟೊಮ್ಯಾಟೊ ಅಂತ ಆಗಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅದು ಇಳುವರಿ ಕೊಡುತ್ತೆ. ಒಂದು ಎಕರೆಗೆ ಸುಮಾರು 25-30 ಟನ್ ಅಥವಾ ಅದಕ್ಕಿಂತ ಹೆಚ್ಚು ಸಹ ಕೊಡುತ್ತೆ. ಅದೇ ಮಳೆಯಾಶ್ರಿತ ಬೆಳೆಯಲ್ಲಿ ಬೆಳೆದಾಗ ಉಪಯೋಗಿಸಬೇಕು. ಸುಧಾರಿತ ಕೊಯ್ಲೋತ್ತರ ಮತ್ತು ಕೊಯ್ಲು ಪೂರ್ವ ತಂತ್ರಜ್ಞಾನಗಳನ್ನು ಅನುಸರಿಸ್ಕೋಬೇಕು ಖಂಡಿತ. ಅದರಿಂದ ಅವರು ಒಳ್ಳೆ ಲಾಭವನ್ನು ನಿಜವಾಗ್ಲೂ ಪಡೆಯೋದಕ್ಕೆ ಸಾಧ್ಯವಿದೆ. ಡಾಕ್ಟರ್ SV ಹಿತ್ತಲಮನಿಯವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 944. ಇವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟೊಮ್ಯಾಟೋದ ಒಂದು ವೈಜ್ಞಾನಿಕ ಬೇಸಾಯ ಕ್ರಮಗಳು ಜೊತೆಗೆ ಅದರ ಕೊಯ್ಲು. ಇದುವರೆಗೆ ಟೊಮ್ಯಾಟೋ ಬೇಸಾಯ ಕುರಿತು ನಿವೃತ್ತ ಅಪರ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ SV ಹಿತ್ತಲಮನಿ ಅವರೊಂದಿಗಿನ ಸಂದರ್ಶನ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಲ್ಲಾ ಮಟ್ಟಗಳಿಗೂ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಪ್ರಸಾರವಾಗಿರುತ್ತದೆ. ಪ್ರಯುಕ್ತ ರಾಜ್ಯದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ 2022 ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ, ಪ್ರವೇಶ ಶುಲ್ಕ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಬಾಂಧವರೇ, ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಲೇಖಕ ಪ್ರೇಮ್ಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ. ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಶಕುಂತಲಾ ಬಾಯಿ ರಾಮಚಂದ್ರರಾವ್ ಕಸಬೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನಬೆಂಚಿ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 10:55 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಮತ್ತು ರಾತ್ರಿ 8 ಗಂಟೆಗೆ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರು ಪ್ರಸಾರವಾಗಲಿದೆ. ನಾಳೆ ರಾತ್ರಿ 7 ಗಂಟೆಗೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ದೀಪಕ್ ತಿಮ್ಮಣ್ಣ ಗಾಂವ್ಕರ್, ಯಲ್ಲಾಪುರದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ, ನಿರ್ಮಾಣ ಎಚ್ಬಿ ರಾಮಡಗಿ. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ವಿಕಾಸವೆಂದರೆ ಪ್ರಕೃತಿ ಕೇಂದ್ರಿತ ವಿಕಾಸ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಸಂಭ್ರಮ. ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ರವಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರಮ್ಯಾ ಜಿಎಸ್. ಮುಖ್ಯಾಂಶಗಳು: ನ್ಯಾಯಾಲಯಗಳಲ್ಲಿ ಪ್ರಾದೇಶಿಕ ಭಾಷೆಗಳ ತೀರ್ಪು, ಮಹತ್ವದ ಬೆಳವಣಿಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಸಂವಿಧಾನ ಕುರಿತ ಸಂವಾದಗಳಲ್ಲಿ ಯುವ ಸಮೂಹ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬರುವ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ G20 ರಾಷ್ಟಗಳ ಹಣಕಾಸು ಮತ್ತು ಕೇಂದ್ರೀಯ ಬ್ಯಾಂಕ್ ಗವರ್ನರ್ಗಳ ಸಭೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಇಸ್ರೋದಿಂದ ಸಮುದ್ರ ಮೇಲ್ಮೈ ನಿಗಾ ವ್ಯವಸ್ಥೆಯ PSLV-C54 ಉಪಗ್ರಹ ಯಶಸ್ವಿ ಉಡಾವಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೇಷಿಯಾ ವಿರುದ್ಧ ಆಸ್ಟ್ರೇಲಿಯಾಗೆ ಗೆಲುವು. ಈಗ ವಾರ್ತೆಗಳ ವಿವರ. ಭಾರತದ ಸಂವಿಧಾನ ಪೀಠಿಕೆ ಅತ್ಯುತ್ತಮವಾಗಿದ್ದು ಉತ್ತಮ ಸಮಾಜಕ್ಕಾಗಿ ಇದು ಪ್ರೇರಣೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಂವಿಧಾನದ ದಿನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರಿಗೂ ಕೈಗೆಟಕುವ ರೀತಿಯಲ್ಲಿ ನ್ಯಾಯ ದೊರೆಯಬೇಕು. ಸುಪ್ರೀಂಕೋರ್ಟ್ ಹಾಗೂ ಇತರೆ ನ್ಯಾಯಾಲಯಗಳು ಪ್ರಾದೇಶಿಕ ಭಾಷೆಗಳಲ್ಲಿ ತೀರ್ಪುಗಳನ್ನು ನೀಡುತ್ತಿದ್ದು ಇದರಿಂದ ಆ ದೇಶದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ನ್ಯಾಯಾಲಯಗಳ ಕಲಾಪಗಳನ್ನು ನೇರ ಪ್ರಸಾರ ಮಾಡುತ್ತಿರುವ ಬೆಳವಣಿಗೆಯೂ ಸಹ ಮಹತ್ವದ್ದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ಣಾಯಕ ತೀರ್ಪುಗಳನ್ನು ನೀಡುತ್ತಿದ್ದು ಇದರಿಂದ ಕಾನೂನು ಮತ್ತು ಸಂವಿಧಾನ ಚೌಕಟ್ಟು ಬಲಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಸಂವಿಧಾನದ ಪೀಠಿಕೆಯಲ್ಲಿನ ವಿ ದ ಪೀಪಲ್ ಎಂಬುದು ಭಾರತವನ್ನು ಪ್ರಜಾಪ್ರಭುತ್ವದ ತಾಯಿಯನ್ನಾಗಿಸಿದೆ. ಅಲ್ಲದೆ ಅದು ಸಂವಿಧಾನದ ಬದ್ಧತೆ, ಪ್ರತಿಜ್ಞೆ ಹಾಗೂ ನಂಬಿಕೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತೀಯ ಸಂವಿಧಾನವು ಮುಕ್ತ, ಮುನ್ನೋಟ ಹಾಗೂ ಪ್ರಗತಿಪರ ದೃಷ್ಟಿಕೋನಗಳಿಗೆ ಹೆಸರುವಾಸಿಯಾಗಿದೆ ಎಂದು ಅವರು ವಿವರಿಸಿದ್ದಾರೆ. ಸಂವಿಧಾನ ದಿನದ ಅಂಗವಾಗಿ ಸುಪ್ರೀಂಕೋರ್ಟ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ, ಸಂವಿಧಾನದ ಆತ್ಮ ಯುವಜನ ಕೇಂದ್ರೀಕೃತವಾಗಿದ್ದು ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಯುವಜನರು ಅದಕ್ಕೆ ಸಂಬಂಧಿಸಿದ ಚರ್ಚೆ ಸಂವಾದಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಎಲ್ಲರಿಗೂ ನ್ಯಾಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ನ್ಯಾಯಾಂಗ ವಿದ್ಯುನ್ಮಾನ ಉಪಕ್ರಮಗಳು ಸೇರಿದಂತೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಪ್ರಧಾನಿ ನುಡಿದಿದ್ದಾರೆ. ಪ್ರಸಕ್ತ ಜಾಗತಿಕ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವವೇ ಭಾರತದ ಮೇಲೆ ದೃಷ್ಟಿಹರಿಸಿದೆ. ಕ್ಷಿಪ್ರ ಅಭಿವೃದ್ಧಿಯ ಜೊತೆಗೆ ದೇಶವು ತನ್ನ ಜಾಗತಿಕ ವರ್ಚಸ್ಸನ್ನು ಬಲಪಡಿಸಿಕೊಂಡಿದೆ. ಇನ್ನೊಂದು ವಾರದಲ್ಲಿ ಭಾರತ G20 ದೇಶಗಳ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದು ಪ್ರಜಾಪ್ರಭುತ್ವದ ತಾಯಿಯಾಗಿರುವ ಭಾರತದ ವರ್ಚಸ್ಸನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ನವೆಂಬರ್ 26 ಮುಂಬೈ ಭಯೋತ್ಪಾದಕ ದಾಳಿಯ 14ನೇ ವರ್ಷದ ದಿನವಾದ ಇಂದು ದಾಳಿಯಲ್ಲಿ ಜೀವ ಕಳೆದುಕೊಂಡವರಿಗೆ ಪ್ರಧಾನಿ ಈ ಸಂದರ್ಭದಲ್ಲಿ ನಮನ ಸಲ್ಲಿಸಿದರು. ಭಾರತ G20 ರಾಷ್ಟ್ರಗಳ ಅಧ್ಯಕ್ಷತೆ ವಹಿಸಿಕೊಳ್ಳುತ್ತಿದ್ದು ಬರುವ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ G20 ರಾಷ್ಟ್ರಗಳ ಹಣಕಾಸು ಸಚಿವರ ಮತ್ತು ಕೇಂದ್ರೀಯ ಬ್ಯಾಂಕ್ಗಳ ಗವರ್ನರ್ಗಳ ಮಹತ್ವದ ಸಭೆ ನಡೆಯಲಿದೆ. ಈ ಅವಕಾಶವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ನವೋದ್ಯಮಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕೋರ್, ಡಿಸ್ಕವರ್ ಯುವರ್ ಕೋರ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ರಾಷ್ಟಮಟ್ಟದ ನವೋದ್ಯಮಗಳನ್ನು ಒಳಗೊಂಡ ಶೃಂಗಸಭೆ SIS ಉದ್ಘಾಟಿಸಿ ಮಾತನಾಡಿದ ಅವರು, ಹಣಕಾಸು ವಲಯದ ಮಹತ್ವದ ಸಭೆಯನ್ನು ಕರ್ನಾಟಕದ ನವೋದ್ಯಮಗಳು ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ತಮಗೆ ಬೇಕಾದ ಆರ್ಥಿಕ ನೆರವು ಪಡೆಯಲು ವ್ಯಾವಹಾರಿಕ ಮಾದರಿಯ ಕಾರ್ಯಯೋಜನೆಗಳನ್ನು ಸಿದ್ದಪಡಿಸಿಕೊಳ್ಳುವಂತೆ ಸಲಹೆ ಮಾಡಿದರು. ತಾವು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ತವರು ರಾಜ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡುವ ಸಲುವಾಗಿ ಈ ಮಹತ್ವದ ಸಭೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಒಂದಲ್ಲ ಒಂದು ಸಭೆಗಳು ನಡೆಯಲಿವೆ. ಮುಂದಿನ ವರ್ಷದ G20 ಸಮ್ಮೇಳನ ಅತ್ಯಂತ ಮಹತ್ವ ಪಡೆದುಕೊಳ್ಳಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದ ಫಲವಾಗಿ ಈ ವರ್ಷವನ್ನು ವಿಶ್ವಸಂಸ್ಥೆ ಅಂತಾರಾಷ್ಟೀಯ ತೃಣಧಾನ್ಯಗಳ ವರ್ಷ ಎಂದು ಘೋಷಿಸಿದ್ದು, ಕರ್ನಾಟಕ ತೃಣಧಾನ್ಯಗಳನ್ನು ಬೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ತೃಣಧಾನ್ಯಗಳ ವಲಯದಲ್ಲಿ ನವೋದ್ಯಮಗಳಿಗೂ ಸಹ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಇದರಿಂದ ರೈತರ ಆದಾಯ ಹೆಚ್ಚುವುದಲ್ಲದೆ ಕೃಷಿ ಸಮುದಾಯಕ್ಕೂ ಅನುಕೂಲವಾಗಲಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. ತಂತ್ರಜ್ಞಾನ ಇದೀಗ ವ್ಯಾಪಕವಾಗಿ ಬೆಳವಣಿಗೆಯಾಗುತ್ತಿದ್ದು, ಭಾರತ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿಲ್ಲ, ತಂತ್ರಜ್ಞಾನ ಒದಗಿಸುವ ದೇಶವಾಗಿ ಪರಿವರ್ತನೆ ಹೊಂದಿದೆ. ಪ್ರತಿ ತಿಂಗಳು 600 ಕೋಟಿ ಡಾಲರ್ನಷ್ಟು ಡಿಜಿಟಲ್ ವಹಿವಾಟು ನಡೆಯುತ್ತಿದ್ದು, ಇದರಿಂದ ಜನಸಾಮಾನ್ಯರು ಸಬಲೀಕರಣಗೊಳ್ಳುತ್ತಿದ್ದಾರೆ, ಜನಜೀವನ ಕೂಡ ಸುಗಮವಾಗುತ್ತಿದೆ ಎಂದರು. ದೇಶದ ಡಿಜಿಟಲ್ ಆರೋಗ್ಯ ಕ್ಷೇತ್ರದಲ್ಲೂ ವ್ಯಾಪಕ ಬದಲಾವಣೆಗಳಾಗುತ್ತಿದ್ದು, ಟೆಲಿ ಸಂಜೀವಿನಿ ಯೋಜನೆಯಡಿ 7 ಕೋಟಿ ಜನ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆದಿದ್ದಾರೆ. ಹೆಚ್ಚಿನ ಮಂದಿ ಚಿಕಿತ್ಸೆಗಾಗಿ ಭಾರತಕ್ಕೆ ಬರುತ್ತಿದ್ದಾರೆ. ತಂತ್ರಜ್ಞಾನದ ಜೊತೆಗೆ ಇದೀಗ ಕೌಶಲ್ಯ ಸೇರಿದರೆ ಅದ್ಭುತವನ್ನು ಸಾಧಿಸಬಹುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹವಾಮಾನ ಬದಲಾವಣೆ ವಿಚಾರದಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು ಪ್ಯಾರಿಸ್ ಒಪ್ಪಂದ ಅನುಷ್ಠಾನದಲ್ಲಿ ಮಹತ್ವದ ಪಾತ್ರ ನಿಭಾಯಿಸುತ್ತಿದೆ. ಮಳೆ ಇದೀಗ ಅನಿಶ್ಚಿತವಾಗಿದ್ದು, ಒಂದು ತಿಂಗಳು ಬೀಳುವ ಮಳೆ ಒಂದೆರಡು ದಿನಗಳಲ್ಲಿ ಸುರಿಯುತ್ತಿದೆ. ಹೀಗಾಗಿ ಹವಾಮಾನ ರಕ್ಷಣೆಗೆ ವಿಶೇಷ ಒತ್ತು ನೀಡುವ ಅಗತ್ಯವಿದ್ದು, ನವೋದ್ಯಮಗಳು ಹವಾಮಾನ ಬದಲಾವಣೆ ತಡೆಯುವ ಪರಿಸರ ಸಂರಕ್ಷಣೆಯಂತಹ ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಸಾಮಾಜಿಕ ಮತ್ತು ಪರಿಸರ ಹೊಣೆಗಾರಿಕೆ ನವೋದ್ಯಮಗಳಿಗಿರಬೇಕು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಕ್ಷೀರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಕ್ಷೀರಕ್ರಾಂತಿಯ ಪಿತಾಮಹರಾದ ಪದ್ಮಭೂಷಣ ಡಾ ವರ್ಗೀಸ್ ಕುರಿಯನ್ ಅವರ 101 ವರ್ಷಗಳ ಜನ್ಮಶತಮಾನೋತ್ಸವದ ದಿನವನ್ನು ರಾಷ್ಟೀಯ ಹಾಲು ದಿನವನ್ನಾಗಿ ಆಚರಿಸಲಾಯಿತು. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕೇಂದ್ರ ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಡಾ ಸಂಜೀವ್ ಕುಮಾರ್ ಬಲ್ಯಾನ್, ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಗಣನೀಯ ಕೊಡುಗೆ ಸಲ್ಲಿಸಿದ ರೈತರು, ಸಹಕಾರಿಗಳು ಮತ್ತು ತಂತ್ರಜ್ಞರಿಗೆ ರಾಷ್ಟೀಯ ಗೋಪಾಲರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಅವರು ಮಾತನಾಡಿ, ಜಾಗತಿಕ ಹಾಲು ಉತ್ಪಾದನೆಯಲ್ಲಿ 32% ಕೊಡುಗೆ ನೀಡುವ ಮೂಲಕ ಭಾರತವು ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟವಾಗಿದೆ. ದೇಶದಲ್ಲಿ 222 ಸಹಕಾರಿ ಸಂಘಗಳಿದ್ದು 17 ದಶಲಕ್ಷ ರೈತರು ಹಾಲು ಪೂರೈಸುತ್ತಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಪಶುಸಂಗೋಪನಾ ಸಚಿವಾಲಯ ಆರಂಭಿಸಿರುವ ಲಸಿಕೆ ಕಾರ್ಯಕ್ರಮ ಜಾನುವಾರುಗಳಿಗೆ ರೋಗ ರುಜಿನಗಳನ್ನು ತಡೆಯಲು ಸಹಕಾರಿಯಾಗಿದೆ. ಜಾನುವಾರುಗಳ ಚಿಕಿತ್ಸೆಗಾಗಿ 4200 ಪಶುವೈದ್ಯಕೀಯ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲಾಗಿದೆ. ಹಾಲು ಸಂಸ್ಕರಣೆ ಮತ್ತು ಹಾಲು ಆಧಾರಿತ ಆಹಾರ ಉತ್ಪನ್ನಗಳ ಉತ್ಪಾದನೆಯಲ್ಲಿ ತೊಡಗಿರುವ ಕಂಪನಿಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇಂದು ಭೂ ಪರಿವೀಕ್ಷಣೆಯ ಹಾಗೂ ಸಮುದ್ರದ ಮೇಲ್ಮೈನಲ್ಲಿ ನಿಗಾ ವಹಿಸುವ ಪಿಎಸ್ಎಲ್ವಿ ಸಿ54 ಹಾಗೂ ಇತರೆ 8 ನ್ಯಾನೋ ಉಪಗ್ರಹಗಳನ್ನು 2 ಪ್ರತ್ಯೇಕ ಉಡಾವಣಾ ಕೇಂದ್ರಗಳಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಭೂತಾನ್ ದೇಶದ ಒಂದು ಉಪಗ್ರಹವೂ ಸಹ ಇದೇ ಸಂದರ್ಭದಲ್ಲಿ ನಭೋಮಂಡಳಕ್ಕೆ ಸೇರಿದೆ. ಹವಾಮಾನ ಬದಲಾವಣೆ ಕುರಿತ ಪ್ಯಾರಿಸ್ ಒಪ್ಪಂದವನ್ನು ಬಲಪಡಿಸುವ ಉದ್ದೇಶವನ್ನು ಈ ಉಪಗ್ರಹಗಳು ಹೊಂದಿವೆ. ಇದು ಪಿಎಸ್ಎಲ್ವಿಯ ಕೊನೆಯ ಉಪಗ್ರಹ ಉಡಾವಣೆಯಾಗಿದ್ದು ಈ ಉಪಗ್ರಹ ಈವರೆಗೆ 56 ಯಾನವನ್ನು ಪೂರ್ಣಗೊಳಿಸಿದೆ. ಯಶಸ್ವಿ ಉಡಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಯುಎಸ್ಆರ್ ಉಪಗ್ರಹ ಸಾಗರ ಸಂಪನ್ಮೂಲಗಳ ಸದ್ಬಳಕೆಗೆ ಸೂಕ್ತ ರೀತಿಯಲ್ಲಿ ಮಾಹಿತಿ ಒದಗಿಸಲಿದೆ. ಭಾರತದ ಬಾಹ್ಯಾಕಾಶ ಕಂಪನಿಗಳು 3 ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ದೇಶ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮರಾಠಿ ಭಾಷೆಯ ಖ್ಯಾತ ನಟ ವಿಕ್ರಮ್ ಗೋಖಲೆ ಪುಣೆಯಲ್ಲಿ ಇಂದು ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ತುಜೆ ಮಿ ಗೀತ್ ಗಾತ್ ಅಹೆ ಧಾರಾವಾಹಿ ಹಾಗೂ ಮರಾಠಿ ಚಿತ್ರ ಗೋದಾವರಿಯಲ್ಲಿ ಅವರು ಮನೋಗ್ಧವಾಗಿ ಅಭಿನಯಿಸಿದ್ದರು. 5 ದಶಕಗಳ ಕಾಲ ಅವರು ಕಿರುತೆರೆಯಲ್ಲಿ ಅಭಿನಯಿಸಿದ್ದರು. ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ವಿಕ್ರಮ್ ಗೋಖಲೆ ಕ್ರಿಯಾಶೀಲ ನಟರಾಗಿ ಗಮನ ಸೆಳೆದಿದ್ದು ಹಲವು ಮಹತ್ವದ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅವರು ಸಹ ಸಂತಾಪ ವ್ಯಕ್ತಪಡಿಸಿದ್ದಾರೆ. 53ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಚಿತ್ರ ಮಾರುಕಟ್ಟೆಗೆ ತೆರೆ ಬಿದ್ದಿದೆ. ಬಾಂಗ್ಲಾದೇಶದ ಅಗಂತುಕ್ ಚಿತ್ರ ಪ್ರಸಾದ್ ಡಿಐ ಪ್ರಶಸ್ತಿಗೆ ಭಾಷಣವಾಗಿದೆ. ಕನ್ನಡ ಭಾಷೆಯ ನಿತ್ಯ ಹಾಗೂ ನೇಪಾಳಿ ಭಾಷೆಯ ಕುಮೌನಿ ಚಿತ್ರಗಳು ಪ್ರಸಾದ್ ಪೋಸ್ಟ್ ಪ್ರೊಡಕ್ಷನ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಆಕಾಶವಾಣಿ ಮಾಸಿಕ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನ್ ಕಿ ಬಾತ್ನ 95ನೇ ಆವೃತ್ತಿಯಾಗಿದ್ದು ಪ್ರಧಾನಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಚಿಂತನೆ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಹಾಗೂ ಅಧಿಕೃತ ಜಾಲತಾಣಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಹಿಂದಿ ಆವೃತ್ತಿಯ ನಂತರ ಪ್ರಾದೇಶಿಕ ಭಾಷಾ ಆವೃತ್ತಿ ಬಿತ್ತರವಾಗಲಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಡಿ ಗುಂಪಿನಲ್ಲಿ ಟ್ಯುನೇಷ್ಯಾ ವಿರುದ್ದ ಆಸ್ಟ್ರೇಲಿಯಾ 1-0 ಅಂತರದಲ್ಲಿ ಗೆಲುವು ಸಾಧಿಸಿದೆ. ಪಂದ್ಯದ 23ನೇ ನಿಮಿಷದಲ್ಲಿ ಆಸ್ಟ್ರೇಲಿಯಾ ಪರ ಮಿಥ್ಕಲ್ ಡ್ಯೂಕೆ ಗೋಲುಗಳಿಸಿ ಗೆಲುವಿನ ರೂವಾರಿಯಾದರು. ಇದೀಗ ಸೌದಿ ಅರೇಬಿಯಾ ಹಾಗೂ ಪೋಲೆಂಡ್ ನಡುವಿನ ಪಂದ್ಯ ಪ್ರಗತಿಯಲ್ಲಿದೆ. ತಡರಾತ್ರಿ ಫ್ರಾನ್ಸ್ ಹಾಗೂ ಡೆನ್ಮಾರ್ಕ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನ್ಯಾಯಾಲಯಗಳಲ್ಲಿ ಪ್ರಾದೇಶಿಕ ಭಾಷೆಗಳ ತೀರ್ಪು ಮಹತ್ವದ ಬೆಳವಣಿಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಸಂವಿಧಾನ ಕುರಿತ ಸಂವಾದಗಳಲ್ಲಿ ಯುವ ಸಮೂಹ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬರುವ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ G20 ರಾಷ್ಟಗಳ ಹಣಕಾಸು ಮತ್ತು ಕೇಂದ್ರೀಯ ಬ್ಯಾಂಕ್ ಗವರ್ನರ್ಗಳ ಸಭೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಇಸ್ರೋದಿಂದ ಸಮುದ್ರ ಮೇಲ್ಮೈ ನಿಗಾ ವ್ಯವಸ್ಥೆಯ ಪಿಎಸ್ಎಲ್ವಿ ಸಿ54 ಉಪಗ್ರಹ ಯಶಸ್ವಿ ಉಡಾವಣೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟ್ಯುನೇಷ್ಯಾ ವಿರುದ್ದ ಆಸ್ಟ್ರೇಲಿಯಾಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಸಮಾಚಾರ ದರ್ಶನ. ವಿವಿಧ ರಾಜ್ಯಗಳ ಬುಡಕಟ್ಟು ಜನಾಂಗದ ಯುವಕರ ಕರ್ನಾಟಕ ಪ್ರವಾಸ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ರಜತ ಮಹೋತ್ಸವದ ಸಂಭ್ರಮ. ರಾಯಚೂರು ಜಿಲ್ಲಾಡಳಿತದಲ್ಲಿ ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು. ಚಿತ್ರಸಂತೆಗೆ 1,500 ಹೆಚ್ಚು ಕಲಾವಿದರಿಗೆ ಅವಕಾಶ, ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಬಿಎಲ್ ಶಂಕರ್. ಗ್ರಾಮೀಣ ಭಾಗಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಯುವಕರು ಅನ್ಯ ರಾಜ್ಯಗಳಿಗೆ ಭೇಟಿ ನೀಡಿ ಅಲ್ಲಿಯ ಭಾಷೆ, ಸಂಸ್ಕೃತಿ ಮತ್ತು ಪಾರಂಪರಿಕ ಆಚರಣೆಗಳ ಅರಿವು ಮೂಡಿಸಲು ಕೇಂದ್ರ ಸರ್ಕಾರ ವಿನಿಮಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ಇದರ ಅಂಗವಾಗಿ ಕರ್ನಾಟಕಕ್ಕೆ ಬುಡಕಟ್ಟು ಜನಾಂಗದ ಯುವಕರು ಆಗಮಿಸಿದ್ದು ಅವರಿಗಾಗಿ ರಾಜ್ಯ ನೆಹರು ಯುವ ಕೇಂದ್ರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ನೆಹರು ಯುವ ಕೇಂದ್ರದ ದಕ್ಷಿಣ ಪ್ರಾಂತ್ಯ ಪ್ರಾದೇಶಿಕ ನಿರ್ದೇಶಕರಾದ ಎಂಎನ್ ನಟರಾಜ್ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗಕ್ಕೆ ಮಾಹಿತಿ ನೀಡಿದ್ದಾರೆ. ನಾವು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ, ಗೃಹ ಸಚಿವಾಲಯ ಹಾಗೂ ನೆಹರು ಯುವ ಕೇಂದ್ರ ಸಂಘಟನೆ ಜಂಟಿಯಾಗಿ ಬುಡಕಟ್ಟು ಯುವಜನರಿಗಾಗಿ ವಿಶೇಷ ಯುವಜನ ವಿನಿಮಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ. ಇದು 2006 ಸಹ ಹಮ್ಮಿಕೊಳ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಈಗ 14ನೇ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಬೆಂಗಳೂರಲ್ಲಿ ಈ ತಿಂಗಳ 20ನೇ ತಾರೀಕಿನಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ನಾವು ಮಾಡಿದ್ದೇವೆ. ಜಾರ್ಖಂಡ್, ಬಿಹಾರ, ಒಡಿಶಾ ಹಾಗೂ ಛತ್ತೀಸ್ಗಢ ಜಿಲ್ಲೆಯ ಸುಮಾರು 200 ಜನ ಪಾರ್ಟಿಸಿಪೆಂಟ್ಸ್ ಗಳು ಅದರಲ್ಲಿ ಭಾಗವಹಿಸಿದ್ದಾರೆ. ಅವರ ಜೊತೆಗೆ 20 ಜನ ಎಸ್ಕಾರ್ಟಿಂಗ್ ಆಫೀಸರ್ ಸಹ ಬಂದಿದ್ದಾರೆ. ಆ ರಾಜ್ಯಗಳಿಂದ ಸುಮಾರು 4,000 ಜನ ಯುವಜನರುಗಳನ್ನ ಕರೆತಂದು ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳು ಅಥವಾ ಕ್ಯಾಪಿಟಲ್ ಸಿಟಿಗಳಿಗೆ ಕಳಿಸಿ ಅವ್ರಿಗೆ ನಮ್ಮ ಅಭಿವೃದ್ಧಿಯ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಇದಕ್ಕೆ ನಾವು ಏಕ ಭಾರತ ಶ್ರೇಷ್ಠ ಭಾರತವನ್ನು ಅದರ ಜೊತೆಯಲ್ಲಿ ಜೋಡಿಸಿಕೊಳ್ಳಲಾಗಿದೆ. ಸೊ ಹಾಗಾಗಿ ಈ 5 ರಾಜ್ಯಗಳಿಂದ 200 ಜನ ಯುವಕರು ಇಲ್ಲಿಗೆ ಈಗ ಬಂದಿದ್ದಾರೆ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂತಹ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ಕಾರ್ಯಕ್ರಮವನ್ನ ಈ ತಿಂಗಳು 20ನೇ ತಾರೀಕು ಯುವನಿಕಾ ಸಭಾಂಗಣದಲ್ಲಿ ಉದ್ಘಾಟನೆ ಮಾಡಿ ಎಲ್ಲ ಯುವಜನರ ಜೊತೆ ಒಂದು ಸಂವಾದವನ್ನು ಸಹ ನಡೆಸಿಕೊಟ್ಟರು. ಪ್ರತಿದಿನ ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ಆಚಾರ ವಿಚಾರಗಳ ವಿನಿಮಯ, ಆಹಾರದ ವಿನಿಮಯ ಮತ್ತು ವಿಷಯಗಳ ವಿನಿಮಯ ಮತ್ತು ಅಭಿವೃದ್ಧಿಯ ವಿನಿಮಯ ಅಂತೇಳಿ. ಸೊ ಹಾಗಾಗಿ ನಾವು ಅನೇಕ ಸ್ಥಳಗಳಿಗೆ ಇವ್ರನ್ನ ಈಗಾಗಲೇ ಕರ್ಕೊಂಡೋಗಿದ್ದೇವೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಎರಡೂ ಸಭಾಂಗಣಗಳಲ್ಲಿ ಅವ್ರನ್ನ ನಿನ್ನೆ ಕರ್ಕೊಂಡೋಗಿ ಅವರಿಗೆ ಅಲ್ಲಿಯ ದರ್ಶನವನ್ನು ಮಾಡಿ ಅಲ್ಲೇ ಅವರಿಗೆ 1 ಗಂಟೆಗಳ ಕಾಲ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ವಿಷಯಗಳನ್ನ ತಿಳಿಸಿಕೊಡಲಾಯಿತು. ಅದಾದ ನಂತರ ಮೆಟ್ರೋನಲ್ಲಿ ಒಂದು ದಿನ ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ನಮ್ಮ ಮೆಟ್ರೋದವರು ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಮ್ಮ ಮೆಟ್ರೋ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅದರ ಕಾರ್ಯವೈಖರಿಗಳನ್ನ ಅವರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತದೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಈ ಮಕ್ಕಳು ಮೆಟ್ರೋದಲ್ಲಿ ಒಬ್ರು ಒಂದು ಸಾರಿನೂ ಟ್ರಾವೆಲ್ ಮಾಡಿಲ್ಲ ಅಂತಕ್ಕಂಥದ್ದು ಆಶ್ಚರ್ಯಕರವಾದಂತ ಒಂದು ವಿಷಯ. ಕೃಷ್ಣಸ್ವಾಮಿ ಕ್ರೀಡಾಂಗಣವನ್ನ ತೋರಿಸ್ಲಿಕ್ಕೆ, ಅದಾದ ನಂತರ ವಿಶ್ವೇಶ್ವರಯ್ಯ ಗ್ಯಾಲರಿಯನ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅದಾದ ನಂತರ ಇಸ್ಕಾನ್ ಟೆಂಪಲ್ ಮತ್ತು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಗಳಿಗೂ ಸಹ ವಿಸಿಟ್ ಮಾಡ್ತಾ ಇದೆ. ಮತ್ತೆ ನಮ್ಮ ಯಕ್ಷಗಾನ ಆಗ್ಬಹುದು, ಭರತನಾಟ್ಯ ಇವುಗಳನ್ನು ಅವರಿಗೆ ಪರಿಚಯ ಮಾಡಿಕೊಡ್ತದೆ. ಜೊತೆಗೆ ಬುಡಕಟ್ಟು ಜನರಲ್ಲಿ ಇರತಕ್ಕಂತಹ ಒಂದು ಸಾಂಪ್ರದಾಯಿಕ ನೃತ್ಯಗಳು ಏನಿದೆ, ಬಹಳ ಮುಖ್ಯವಾಗಿ ಸಮೂಹ ನೃತ್ಯಗಳು, ಅವುಗಳನ್ನು ಸಹ ನಾವು ಉತ್ತೇಜನ ಕೊಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡಿದೆ. 7 ದಿನಗಳ ಕಾಲ ನಡೀತಕ್ಕಂತ ಈ ಒಂದು 14ನೇ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಥವಾ ಬುಡಕಟ್ಟು ಯುವಜನ ವಿನಿಮಯ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಡೆಸಿಕೊಂಡು ಬರ್ತಿದ್ದೇವೆ. ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ವಿವಿಧತೆಯಲ್ಲಿ ಏಕತೆಯ ಸಂದೇಶವನ್ನ ಸಾರುವ ಒಂದು ಒಳ್ಳೆಯ ಪ್ರಕ್ರಿಯೆ ಈ ಒಂದು ಕಾರ್ಯಕ್ರಮದ ಮುಖೇನ ಆಗ್ತಾ ಇದೆ ಅಂತ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ರಜತ ಮಹೋತ್ಸವದ ಸಂಭ್ರಮ. ಆಯೋಗ 25 ವರ್ಷಗಳ ಪ್ರಯಾಣ ಮತ್ತು ಮುಂದಿನ ಹಾದಿ ಕುರಿತು ಮಹಿಳಾ ಆಯೋಗದ ಅಧ್ಯಕ್ಷರಾದ ಪ್ರಮೀಳಾ ನಾಯ್ಡು ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ತಮ್ಮ ಅಂತರಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಇದು ಒಂದು ಸುದಿನ ಅಂತ ಹೇಳ್ಬೋದು. ಮಹಿಳಾ ಆಯೋಗದಲ್ಲಿ 25 ವರ್ಷದ ಈ ಸಂಭ್ರಮದಲ್ಲಿ ನಾವೆಲ್ಲರಿದ್ದೀವಿ. ಪ್ರತಿಯೊಂದು ಮಹಿಳೆಗೂ ಇದು ಸ್ಫೂರ್ತಿದಾಯಕ, ಯಾಕಂದರೆ ಮಹಿಳಾ ಆಯೋಗದಲ್ಲಿ ಈ 1997ರಲ್ಲಿ ನಮಗೆ ದೂರುಗಳು ದಾಖಲಾಯಿತು. 96ರಿಂದ ನಮ್ಮದು ಕಾರ್ಯ ಆರಂಭ ಆಯಿತು. ಈ ಒಂದು ಸಂದರ್ಭದಲ್ಲಿ ಹಲವಾರು ಅಧ್ಯಕ್ಷರು, ಪ್ರಭಾವತಿ ಅವರ ಆಗಿರ್ಬೋದು, ಆಮೇಲೆ ನಂತರ ನನ್ನ ಒಂದು ಜವಾಬ್ದಾರಿ ಇತ್ತು. ಈ ಒಂದು 25 ವರ್ಷ ಸತತವಾಗಿ ಮಾಡಬೇಕಂದ್ರೆ ಎಲ್ಲರ ಒಂದು ಸಂವಿಧಾನ ಧನಾತ್ಮಕ ಹಕ್ಕುಗಳು ಮತ್ತು ಅವರು ಎಲ್ಲರೂ ಸಮರ್ಥರಾಗಿ ಕೆಲಸ ಮಾಡಿರೋದ್ರಿಂದ ನಾವು 25 ವರ್ಷ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಬಂದ ಮೇಲೆ ನನಗೆ ಫೇಸ್ ಆಗಿದ್ದು ಫಸ್ಟ್ ಪ್ಯಾಂಡಮಿಕ್, ಸೆಕೆಂಡ್ ಪ್ಯಾಂಡಮಿಕ್. ಪ್ಯಾಂಡಮಿಕಲ್ಲಿ ಕುಟುಂಬ ಕಲಹ ಸಮಸ್ಯೆಗಳು ಹೆಚ್ಚಾಗ್ತಾ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಾ ಇತ್ತು. ಫೋನ್ ಮುಖಾಂತರ ಮಾಡಿರೋದು, ಆಗ ನನಗೆ ಪತ್ರಿಕೆಗಳಲ್ಲಿ ನನಗೆ ಲೈವ್ ಇನ್ ಪ್ರೋಗ್ರಾಮ್ ಮಾಡಿದರು ಹಾಗೂ ಮಾಧ್ಯಮದಲ್ಲೂ ಲೈವ್ ಇನ್ ಪ್ರೋಗ್ರಾಮ್. ಆ ನಂಬರ್ಗಳನ್ನು ಮತ್ತೆ ತಗೊಂಡು ಅವರ ಸಮಸ್ಯೆಗಳನ್ನು ಪರಿಹರಿಸೋದು. ಆ ಸಮಯದಲ್ಲಿ ನಮಗೆ ಫುಡ್ ಪ್ಯಾಕೆಟ್ಸ್ದು ಆಗ್ತಾ ಇತ್ತು, ಓಪನ್ ಹಾರ್ಟ್ ಸರ್ಜರಿ ಮೆಡಿಸಿನ್ಸ್ ಕೊಡುವಂತೂ ಈ ರೀತಿಯ ಒಂದು ಸೇತುವೆಯಾಗಿ ಅಲ್ಲಿಯ ಎಲೆಕ್ಟೆಡ್ ಬಾಡಿಯವರ ಜೊತೆಯಲ್ಲಿ ನಾವು ಮಾತಾಡಿ ಸಾಲ್ವ್ ಮಾಡಿ. ಬಟ್ ಸೆಕೆಂಡ್ ಪ್ಯಾಂಡಮಿಕ್ ಇಸ್ ತುಂಬ ಗಂಭೀರವಾದ ಒಂದು ಪರಿಸ್ಥಿತಿ ಅದು, ಯಾಕಂದರೆ ಎಲ್ಲರೂ ಅವರ ಜೀವನವನ್ನು ಉಳಿಸ್ಕೊಳ್ಳುವ ಒಂದು ನಿಟ್ಟಲ್ಲಿ ತುಂಬ ಭಯಭೀತರಾಗಿದ್ದು ನಮಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ 24/7 ನಾವು ಕೆಲಸ ಮಾಡಬೇಕು ಎಲ್ಲ ರಾಜ್ಯಗಳು ಅಂತ ಹೇಳುವಾಗ ಕರ್ನಾಟಕದಲ್ಲಿ ಬಂತು. ಕರ್ನಾಟಕದಲ್ಲಿ 22 ಗರ್ಭಿಣಿ ಸ್ತ್ರೀಯರು ಕೋವಿಡ್ ಪೇಷಂಟ್ದು ಅಲ್ಲಿ ಬಂತು. ಹಂತ ಹಂತವಾಗಿ ಬರುವಾಗ ನಾವು ICU ಬೆಡ್ ಕೊಡುವಂಥದ್ದು ಮತ್ತು ನಮ್ಮ ನೋಡಲ್ ಆಫೀಸರ್ಸ್ DCಗಳು ಹೆಲ್ಪ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಪೊಲೀಸ್ ಒಂದು ಸಂದರ್ಭದಲ್ಲಿ ತುಂಬಾ ಅಡ್ಮಿಟ್ ಮಾಡಿದ್ದು ಅಂದ್ರೆ 27 ಗರ್ಭಿಣಿ ಸ್ತ್ರೀಯರು ಉಳ್ಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬ್ಲಡ್ ಗ್ರೂಪ್ ಆಗಿರ್ಬೋದು, ಅವರ ICU ವ್ಯವಸ್ಥೆ ಆಗಿರ್ಬೋದು, ಧೈರ್ಯ ಇಲ್ಲದೆ ಈ ಒಂದು ರೀತಿಯಲ್ಲಿ ಅದು ಆಯ್ತು. ಇದರಿಂದ ನಮಗೆ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಅಪ್ರಿಸಿಯೇಷನ್ ಲೆಟರ್ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮಹಿಳಾ ಆಯೋಗದಲ್ಲಿ ಕೌಟುಂಬಿಕವನ್ನು ನಾವು ತುಂಬಾ ವೈಜ್ಞಾನಿಕ ವಿಧಾನದಲ್ಲಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಒಂದು ಗುರಿ ಏನಂದ್ರೆ ಮಕ್ಕಳು ಫಸ್ಟ್, ಇಂದಿನ ಮಕ್ಕಳೇ ಮುಂದಿನ ಇದು. ಅವರ ಕುಟುಂಬದಲ್ಲಿ ಮಕ್ಕಳಿಗೆ ತಂದೆನೂ ಬೇಕು ತಾಯಿ ಬೇಕು, ಇಬ್ಬರಲ್ಲಿ ಒಬ್ಬರು ಕಡಿಮೆ ಆದರೂ ಮಕ್ಕಳು ಒಂದು ಪಾಪ ಇನ್ನೋಸೆಂಟ್ ಮೆಂಟಾಲಿಟಿ, ಅವ್ರಿಗೆ ಏನೋ ಒಂದು ಎಫೆಕ್ಟ್ ಆಗಿ ಅವರು ಡಿಸ್ಟರ್ಬ್ ಆಗಿ ಆತ್ಮಹತ್ಯೆ ಮಾಡಿಕೊಳ್ಳೋ ಸಂದರ್ಭ ಆಗುತ್ತೆ. ಇದು ಆಗಬಾರ್ದು. ಅದು ಆ ಹೆಣ್ಮಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ನಾವು ಮಾಡಿದ್ದೀವಿ. ಯಾಕಂದರೆ ಸೋಷಿಯಲ್ ಮೀಡಿಯಾನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಯಾಕಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಜಿಟಲ್ ವರ್ಲ್ಡಲ್ಲಿ ಇದ್ವಿ, ಅಲ್ಲಿ ಬದುಕಲೇಬೇಕು, ಅಲ್ಲಿ ಜೀವನ ಮಾಡಬೇಕು. ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲೋ ಕುತ್ಕೊಂಡು ಗೂಗಲಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಇಡೀ ವಿಶ್ವದ ಬರುತ್ತೆ. ಜೀವನದಲ್ಲಿ ಏನಾದರೂ ಒಂದು ಆಗಬೇಕು, ಸಾಧನೆ ಮಾಡುವಂಥ ಗುರಿ ಇರಬೇಕು, ಆ ಗುರಿನ ಅವರು ಮುಟ್ಟಬೇಕು. ಇಂದಿನ ಯುವಕರೇ ನಮ್ಮ ದೇಶದ ಒಳ್ಳೆ ಪ್ರಜೆ ಆಗಿರಬೇಕು. ಪ್ರತಿಯೊಬ್ಬರ ಕುಟುಂಬದ ಒಂದು ಕರ್ತವ್ಯ ತಂದೆ ತಾಯಿಗಳದ್ದು. ನೋಡಿ, ಈ ಹೆಣ್ಮಕ್ಳು ಒಳಗೆ ಹೊರಗಡೆ ದೇಶ ಕಟ್ಟೋದಕ್ಕೆ ಎಲ್ಲದರಲ್ಲೂ